ಅದು ನಿಮ್ದು ಬೆಳೆ ಹಾನಿ ಆಗ್ಲಿ ಬಿಡ್ಲಿ ಏನೇ ಇರ್ಲಿ ಎಲ್ಲ ಭೂ ಮಾಲೀಕತ್ವ ಹೊಂದಿರೋ ಅರ್ಹ ರೈತರಿಗೆ ಸಿಗುವಂತದ್ದು. ನೀವೇನು ಬೆಳೆ ಹಾನಿ ಕೇಳಿದರೆ ಅದರದ್ದು ಜಂಟಿ ಸಮೀಕ್ಷೆ ಮಾಡ್ಬಿಟ್ಟು ನಿಮಗೆ ಅದ್ರದ್ದು ಬೆಳೆ ಪರಿಹಾರ ಅದರದ್ದು ಯೋಗ್ಯ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ಅದನ್ನ ಮಾಡ್ತಾರೆ. ಅದು ಪ್ರತ್ಯೇಕವಾದ ಒಂದು ಪರಿಹಾರ, ಅದು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಗಳ ಸಮೀಕ್ಷೆ ಆದ್ಮೇಲೆ ಬರುತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂತ ಹೇಳಿ. ಉಮೇಶ್ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಡರ ತಾಲೂಕ್ ಹೆಗಟಿ. ಉಮೇಶ್ ಅವರು ಪ್ರಶ್ನೆ ಕೇಳಿ. ಸರ್, ನಮ್ದು ಈಗ 2 ವರ್ಷ ಆಯ್ತು ಸರ್ ಪಿಎಂ ಕಿಸಾನ್ ದುಡ್ಡು ಬರ್ತಾರೆ, ಈ ಕೆವೈಸಿ ಮಾಡಿಸಿದೀವಿ, ಏನ್ ಪ್ರಾಬ್ಲಮ್ ಆಯ್ತು ಸರ್ ಅದು? ಮಂಜುಳ ಅವರೀಗ ಕೆಲವರಿಗೆ ಹಣ ಬರೋದಿಲ್ಲ ಅಂತದ್ದು ಸಾಮಾನ್ಯವಾದ ಒಂದು ದೂರಿದ್ದೇ ಇರುತ್ತೆ, ಏನಾಗಿರ್ಬಹುದು ಅಂತೀರಿ? ಉಮೇಶ್ ಅವರೇ, ನಿಮ್ಗೆ 2 ವರ್ಷದಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಯಾವತ್ತಾದ್ರೂ ನಿಮ್ಮ ಹತ್ತಿರ ಇರೋ ಅಂತ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದೀರಾ? ಭೇಟಿ ಮಾಡಿದೀವಿ ಮೇಡಮ್, ಅದೇ ಈ ಕೆವೈಸಿ ಮಾಡಿಸಿದೀವಿ, ಅಲ್ಲಿ ಕೇಳಿ ಚೆಕ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಏನ್ ಹೇಳಿದಾರೆ, ನಿಮ್ ಸ್ಟೇಟಸ್ ಏನು ಅಂತ ಹೇಳ್ತಿದ್ದಿ, ಯಾವ್ದಕ್ಕೆ ಬರ್ತಾ ಇಲ್ಲ ಅಂತ ಏನಾದ್ರು ಹೇಳಿದಾರಾ? ಯಾವ್ದಕ್ಕೆ ಬರ್ತಾ ಇಲ್ಲ ಅಂತ ಹೇಳಲ್ಲ, ಬರುತ್ತೆ, ನೀವು ವೇಟ್ ಮಾಡ್ಬೇಕು ವೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. 2 ವರ್ಷದಿಂದ ಬರ್ತಾ ಇಲ್ಲ ಅಂತಂದ್ರೆ ಏನಾಗಿದೆ ಅಂದ್ರೆ, ನಿಮ್ಮ ಹೆಸರಲ್ಲೇ ಇದೆಯಾ ಲ್ಯಾಂಡ್? ನಮ್ಮ ಹೆಸರಲ್ಲೇ ಇದೆ ಮೇಡಮ್. ಅದೇ ಯಾವ್ದೇ ಪ್ರಾಬ್ಲಮ್ ಏನು ಇಲ್ಲ. ಮತ್ತೆ ಮುಂಚೆ ಬರ್ತಿತ್ತು. ಎಷ್ಟು ಕಂತು ಬಂದಿದೆ? ಒಂದ 6 ಕಂತನ ಬಂತು. ಈಗ 2 ವರ್ಷದಿಂದ ಬರ್ತಾ ಇಲ್ಲ ಮೇಡಮ್. ಅದೇ ಅದೇ ಯಾವ್ದು ಅಂದ್ರೆ, ಈಗ ಯಾಕೆ ಬರ್ತಿಲ್ಲ ಅಂದ್ರೆ, ಈಗ ಕೆಲವೊಂದು ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದಾನೇ ಸ್ಟಾಕ್ ಮಾಡಿರ್ತಾರೆ. ನಿಮ್ಮಲ್ಲಿ ಏನಾದ್ರೂ ಹಿಡುವಳಿ ನಿಮ್ಮ ರೈತರ ಹೆಸರಲ್ಲಿ ಇಲ್ದೇ ಇರೋದಕ್ಕೆ, ಏನಾದ್ರು ಮಾರಾಟ ಆಗಿದ್ರೆ, ಮತ್ತೆ ಏನಾದ್ರೂ ನಿಮ್ಮಲ್ಲಿ ಇದು ಪೌತಿ ಕೇಸಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂತವೆಲ್ಲಾನು, ಮತ್ತೆ ಆಧಾರ್ ಜೋಡಣೆ ಆಗಿಲ್ಲ ಅಂದ್ರೆ ಅಂತವೆಲ್ಲದೂ ಸ್ಟಾಪ್ ಆಗಿರುತ್ತೆ. ನೀವು ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಥಿತಿ ಪರಿಶೀಲನೆ ಮಾಡ್ತಾರೆ ಅವರು. ನೀವ್ ಏನ್ ಆಕ್ಚುಲಿ ಆಧಾರ್ ನಂಬರ್ ಹಾಕಿದ್ರೆ ನಿಮ್ದು ಏನ್ ತೋರಿಸ್ತಾ ಇದೆ ಅಂತ. ಅವಾಗ ಹೌದಾ, ಹಾಗಾದ್ರೆ ನೀವು ಒಂದು ಹೆಲ್ಪ್ ಲೈನ್ ನಂಬರ್ ಕೊಡ್ತೀವಿ ಬೆಂಗಳೂರದು. ನೀವ್ ಒಂದ್ಸಲ ಅಲ್ಲಿಗೆ ಫೋನ್ ಮಾಡಿ, ಅಲ್ಲಿ ಫೋನ್ ಮಾಡಿದ್ರೆ ಅಲ್ಲಿ ನಮ್ಮ ಇವ್ರು ಇರ್ತಾರೆ ಅಧಿಕಾರಿಗಳು, ಅವರು ನಿಮ್ಮ ಆಧಾರ್ ನಂಬರ್ ನೋಡಿ ಏನ್ ಆಗಿದೆ ಅಂತ ಒಂದು ನಿಮ್ ಸ್ಟೇಟಸ್ ಚೆಕ್ ಮಾಡಿ ಹೇಳ್ತಾರೆ ಅವರು. ಆ ನಂಬರ್, ಇನ್ನೊಂದು 192 ಇದೆ, ಲಾಸ್ಟ್ 3 ನಂಬರ್. ಅವ್ ಎರಡು ನಂಬರ್ ಹೌದು ಮಾಡಿದ್ರೆ ನಿಮ್ಗೆ ಆಧಾರ್ ನಂಬರ್ ಹೇಳ್ಬೇಕಾಗತ್ತೆ, ಅವ್ರು ಚೆಕ್ ಮಾಡಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವ ಮಾಡಿರೋ ಹೇಳ್ತಾರೆ ಮೇಡಮ್? ಅರೆ ಹೌದು, ನೀವು ಬೆಳಿಗ್ಗೆ 10 ಗಂಟೆಯಿಂದ 5:30 ಮಾಡ್ಬೇಕು ಕಚೇರಿ ಸಮಯದಲ್ಲಿ. ಸರಿ, ಉಮೇಶ್ ಅವರು ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಚಾಂದ್ ಭಾಷೆ ಅಂತೇಳಿ ಸರ್, ಬಿಜಾಪುರ ಜಿಲ್ಲೆ ಬಸವನಬಾಗಿ ತಾಲೂಕಿಂದ ಸರ್. ಚಾಂದ್ ಭಾಷೆ ಅವರೇ, ಪ್ರಶ್ನೆ ಕೇಳಿ. ಸರ್, ನಂದು ಏನಂದ್ರೆ ಸರ್, ಇದು ಇ KYC ಮಾಡ್ಬೇಕಂತೇಳಿ ಏನಿದೆ ಅಲ್ಲ ಸರ್. ಹೌದು ಸರ್, ಇದು ಮೊಬೈಲ್ ಅಲ್ಲಿ ಸುಮಾರು ದಿವಸದಿಂದ ಆಗ್ತಾ ಇರ್ಲಿಲ್ಲ ಸರ್. ಇದು ಇತ್ತೀಚೆಗೆ ಮೊನ್ನೆ ಒಂದು 15 ದಿವಸದಿಂದ ಮೊಬೈಲ್ ಅಲ್ಲಿ ಆಗಿದೆ ಸರ್, KYC ಮಾಡ್ಕೊಂಡಿದ್ದೀನಿ ಸರ್. ಮತ್ ಇವಾಗ ಮಾಡಕ್ ಹೋದ್ರೆ ಆಲ್ರೆಡಿ ಆಗಿದೆ ಅಂತ ತೋರಿಸ್ತಾ ಇದೆ ಸರ್. ಮತ್ತದು ಫಿಂಗರ್ ಅದು ಈ ತರ ಇಟಿಗೇಷನ್ ಏನಾದ್ರೂ ಮಾಡ್ಬೇಕಾ, ಮೊಬೈಲ್ ಅಲ್ಲಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸರ್? ಅದು ಇಲ್ಲ, ಈಗಾಗಲೇ ನೀವು ಮೊಬೈಲ್ ಅಲ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಿರಲ್ವಾ, ಮೊಬೈಲ್ ಅಲ್ಲಿ ಮಾಡ್ಕೊಳಕ್ಕೆ ಅವಕಾಶ ಇದೆ, ನಿಮ್ದು ಆಗಿದೆ ಬಿಡಿ, ಈ KYC ಆಗಿದೆ. ಅದಕ್ಕೋಸ್ಕರ ನೀವು ಅಂದ್ರೆ ಆಲ್ರೆಡಿ ಆಗಿದೆ ತೋರಿಸ್ತಾ ಇದೆ. ಹೌದೌದು, ಒಂದ್ಸಲ ನಿಮ್ದು ನೋಂದಣಿ ಆದ್ರೆ ಮತ್ತೆ ಅದು ಇನ್ನೊಂದ್ಸಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ದು ಸರಿಯಾಗಿದೆ, ಅದರಲ್ಲಿ ನಿಮಗೆ ಒಂದು ಮೆಸೇಜ್ ಬಂದಿದೆಯಲ್ವಾ, ಸಕ್ಸಸ್ಫುಲ್ಲಿ ಡನ್ ಅಂತ ಮೊಬೈಲ್. ಹೌದು ಸರ್, ಬಂದಿದೆ ಸರ್. ಅಂದ್ರೆ ನಿಮ್ದು ಆಗಿದೆ. ಅದೇ ಸರ್, ನಮ್ಗೆ ಇನ್ನೊಂದು ಗೊಂದಲ ಏನಾಗಿತ್ತಂದ್ರೆ ಸರ್, ಅದು ಸುಮಾರು ದಿವಸದಿಂದ ಇದು KYC ಅಂತ ಹೇಳಿ ಮೊಬೈಲ್ ಅಲ್ಲಿ ಏನ್ ಬರ್ತಿತ್ತಲ್ಲ ಸರ್, ಇದು ಬಂದ್ಮೇಲೆ ನಾವು ಇದು ಬ್ಯಾಂಕ್ಗಳಿಗೆ ಕೇಳಿದ್ವಿ ಸರ್, ರೈತ ಸಂಪರ್ಕ ಕೇಂದ್ರಕ್ಕೆ ಕೇಳಿದ್ವಿ ಸರ್, ಕಂಪ್ಯೂಟರ್ ಸೆಂಟರ್ ಕೇಳಿದ್ರು, ಇದು ಇದ ನಮ್ ಕಡೆ ಇಲ್ಲ ನಿಮ್ ಕಡೆ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ಇದು KYC ಮಾಡುದು ಮೊಬೈಲ್ ಅಲ್ಲಿ ಕೂಡ ವರ್ಕ್ ಆಗ್ತಾ ಇದ್ದಿಲ್ಲ ಸರ್. ಅಂದ್ರೆ ನಿಮ್ದು ಆಧಾರ್ ಏನು ಆಧಾರ್ ಕಾರ್ಡ್ ಇದೆಯಲ್ವಾ,

ಈಗ ಮುಖ್ಯವಾಗಿ ಈ 31ನೇ ತಾರೀಕು ಈ ತಿಂಗಳು ಬುಧವಾರ ಕೊನೆಯ ದಿನಾಂಕ ಇದೆ. ಅಂದ್ರೆ ಅವತ್ತು ರಜಾ ದಿನ ಆದ್ರೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು ಅಂತೀರಿ? ಮಾಡ್ಕೋಬಹುದು, ಮೊಬೈಲ್ಗಳಲ್ಲಿ ಮಾಡ್ಕೋಬಹುದು, ಅಥವಾ ಎಲ್ಲಿ ಸೈಬರ್ ಕೆಫೆಗಳು ಅಂತೀವಲ್ಲ ಅಲ್ಲಿ ಕೂಡ, ನಾಗರಿಕ ಸೇವಾ ಕೇಂದ್ರಗಳು ಅಂತಾನೆ ಹೋಗ್ಬೇಕು ಅಲ್ಲಿ. ಅಲ್ಲ, ಅಲ್ಲಿ ಅವರು ಅಂತರ್ಜಾಲ ಇರುವಂತ ಕಂಪ್ಯೂಟರ್ ವ್ಯವಸ್ಥೆನಲ್ಲೂ ಮಾಡ್ಕೋಬಹುದಾ? ಬಯೋಮೆಟ್ರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಆಲ್ರೆಡಿ ಅವ್ರದ್ದು ಆಧಾರ್ ಅಲ್ಲಿ ಅವ್ರದ್ದು ಅವ್ರ ನಂಬರ್ ಜೋಡಣೆ ಆಗಿದೆ ಅಂತ ಹೇಳಿದ್ರೆ, ಅವ್ರು ಈಗಾಗಲೇ ಚಾಂದ್ ಪಾಷ್ ಅವ್ರ ಬಹುಶಃ ಬಿಜಾಪುರ ಅಂತ ಕೇಳಿದ್ರು, ಅವ್ರದ ಅವರೇ ಮಾಡ್ಕೊಂಡಿದ್ದಾರೆ. ಆತರ ಅವ್ರ ಮೊಬೈಲ್ ಅಲ್ಲಿ ಅವರೇ ಅದನ್ನ ಅಪ್ಡೇಟ್ ಮಾಡ್ಕೊಳಕ್ಕೆ ಅವಕಾಶ ಇದೆ. ಯಾರ್ದು ಆಧಾರ್ ಜೋಡಣೆ ಆಧಾರ್ಗೆ ಅವ್ರದ್ದು ದೂರವಾಣಿ ಅಂದ್ರೆ ಮೊಬೈಲ್ ಜೋಡಣೆ ಆಗ್ಲಿಲ್ಲ, ಅವರು ಹತ್ರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗ್ಬೋದು, ಸಾಮಾನ್ಯ ಸೇವಾ ಕೇಂದ್ರ ಅಂತಲ್ಲೂ ಅಲ್ಲಿ ಹೋಗಿ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಹೆಸರು ಕುಬೇರಪ್ಪ ಕಂಚಿ, ಗದಗಿಂದ ಮಾತಾಡುವ ಸರ್. ನಾವು ಗದಗ ಜಿಲ್ಲಾ ರೋಣ ತಾಲೂಕು. ಕುಬೇರಪ್ಪ ಪ್ರಶ್ನೆ ಕೇಳಿ. ಅಲ್ಲ, ನಮ್ಗೆ 8 ಕಂತ್ ಬಂದಿದೆ ದುಡ್ಡು ಪಿಎಂ ಕಿಸಾನ್ ಅಂತ ಹಳ್ಳಿ, ಮತ್ತ ಮಂಜುಳ ಅವರಿಗೆ ಕೆಲವರಿಗೆ ಈ ಆರ್ಥಿಕ ನೆರವು ಬರದೇ ಇರೋದಕ್ಕೆ ಏನ್ ಕಾರಣಗಳಿರ್ಬೋದು ಅಂತೀರಿ? ಅದೇ ಆರ್ಥಿಕ ನೆರವು ಅಂದ್ರೆ ಈಗ ನೀವೇನಾದ್ರೂ ಜಮೀನ್ ಮಾರಾಟ ಮಾಡಿರೋ ಅಂತದಾಗಿರ್ಲಿ. ಮತ್ತೆ ಮೇಡಮ್, ನಮ್ದು ಏನ್ ಜಮೀನ್ ಮಾರಾಟ ಆಗಿಲ್ಲ ಏನಿಲ್ಲ. ನಮ್ ಆಮೇಲೆ 29/4/4 2022 ಈ ಕೆವೈಸಿ ಮಾಡಿದೀನಿ ನಾನು. ಈ ಕೆವೈಸಿ ಕಂತ ಬಂದಿದೆ. ತಿರ್ಗಾ ಬರ್ತಾ ಈಗ ರೈತ ಸಮಯ ಕೇಂದ್ರಕ್ಕೆ ಹೋಗಿದ್ದೆ, ಆಮೇಲೆ ಗದಗಿನೊಳಗೆ ಡಿಸಿ ಆಫೀಸ್ಗೆ ಹೋಗಿದ್ದೆ ಸರ್. ನಾನು ಡಿಸಿ ಆಫೀಸ್ ಅಲ್ಲಿ ಬೇಡ, ಅಲ್ಲೆಲ್ಲ ಸ್ಟೇಟಸ್ ಬಂದಿದೆ, ವ್ಯಾಪ್ ಬಂದಿದೆ ಅಂತ ಅಷ್ಟೇ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ? ಅಲ್ಲ, ರೈತ ಸಂಪರ್ಕ ಕೇಂದ್ರಕ್ಕೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ ಏನ್ ತೋರಿಸ್ತಾ ಇದೆ, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೇಡಮ್ ಇಲ್ಲ, ನೀವು ಪಾಪ ದಯವಿಟ್ಟು ಇವೇನ್ ಮಾಡ್ರಿ ಪಾಪ, ನೀವು ತಿಂಗಳ್ಕೊಂಡ್ ಬರ್ತೀರಿ. ಅವ್ರು ಏನಂತಾರೆ, ಆಮೇಲೆ ವ್ಯಾಪ ಬಂದೈತಿ ಕೇಂದ್ರ ಸರ್ಕಾರದ ಒಳಗೆ ಡಿಗ್ರಿ ಒಳಗೆ ವ್ಯಾಪ್ ಬಂದೈತಿ, ನಾವ್ ಏನ್ ಮಾಡ್ಬೇಕು, ನಮ್ಗೆ ಯಾಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ಹಂಗ ಅಂತಾರೆ ಕಿಸಾನ್ ಕಾಲ್ ಸೆಂಟರ್ ಅವರು, ಅವ್ರು ಹಂಗ ಅಂತಾರೆ ಬೆಂಗಳೂರು. ಅದಕ್ಕೆ ಬೆಂಗಳೂರಿಗೆ ಈಗ ನಾನು ಒಂದು ನಂಬರ್ ಹೇಳಿದೆ, ಹೆಲ್ಪ್ ಡೆಸ್ಕ್ ನಂಬರ್ ಬೆಂಗಳೂರದು, ಅದಕ್ಕೆ ಫೋನ್ ಮಾಡಿ ನಾಳೆ ನಿಮ್ ಆಧಾರ್ ನಂಬರ್ ಹೇಳಿ. ದಯವಿಟ್ಟು ನಾವು ಬ್ಲೈಂಡ್, ನಮಗೆ ಬಹಳ ತ್ರಾಸ ಇದೆ, ಹೆಲ್ಪ್ ಮಾಡ್ಬೇಕು ಅಂತ. ಆಯ್ತು ಆಯ್ತು, ನಿಮ್ದು ಒಂದು ಫೋನ್ ನಂಬರ್ ಕೊಡಿ, ಕೊಡಿ, ನಾವೇ ಚೆಕ್ ಮಾಡಿ ನಿಮ್ಗೆ ಹೇಳ್ತೀವಿ. ದೂರವಾಣಿ ಕರೆ ಕಡ್ತಾ ಇದೆ, ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸಂಪತ್ ಕುಮಾರ್, ಊರ್ ಕೆರೆ ಅಂತ. ಸಂಪತ್ ಕುಮಾರ್ ಅವರೇ, ಪ್ರಶ್ನೆ ಕೇಳಿ. ಸರ್, ಈಗ ಕಿಸಾನ್ ಅಲ್ಲ ಕಿಸಾನ್ ಸಮ್ಮಾನ ಯೋಜನೆ ಅದು ಈಗಾಗಲೇ ನಾವು ಜನವರಿಯಲ್ಲಿ ತಗೊಂಡಿದ್ದು, ಮತ್ತೆ ಬಂದಿಲ್ಲ ಕೆವೈಸಿ ಎಲ್ಲ. ಮತ್ತೆ ಈಗ ಒಂದ್ ತಿಂಗಳು 2 ತಿಂಗಳು ಮುಂಚೆ ಏನೋ ಮಾಡ್ತಿದ್ದೀನಿ, ಅದು ತಿರ್ಗಾ ಬಂದಿದ್ ಮಾಹಿತಿ ಇಲ್ಲ ಸರ್. ನನಗೆ ಮೊದಲು ಮೆಸೇಜ್ ಬರೋದು ಮೊಬೈಲ್ ಅಲ್ಲಿ, ಇವಾಗ ಪಿಎಂ ಕಿಸಾನ್ ಮೆಸೇಜ್ ಏನು ಗೊತ್ತಾಗಿಲ್ಲ, ಬಂದೈತಾ ಇಲ್ವಾ ಅದು ದುಡ್ಡು ಬಂದಿರೋದು ಗೊತ್ತಿಲ್ಲ. ಸಂಪತ್ ಕುಮಾರ್ ಅವರೇ, ಈಗ ಪ್ರಶ್ನೆ ನೀವು ಉತ್ತರ ಕೊಡ್ತಾ ಇದಾರೆ. ಕೆವೈಸಿ ತಾವು ಯಾವಾಗ ಮಾಡಿಸಿದೀರಾ? ಆಗಲೇ ಒಂದ್ 2 ತಿಂಗಳಾಯ್ತು ಸರ್ ಮಾಡಿಸಿ. ಆಯ್ತು, ಅಂದ್ರೆ ಈ ಕೆವೈಸಿ ಮಾಡಿಸಿದರೆ ಅವ್ರಿಗೆ ಮುಂದಿನ ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಸೆಪ್ಟೆಂಬರ್ ನಲ್ಲಿ ನಿಮ್ಗೆ ಸಂಪತ್ ಕುಮಾರ್ ಅವರೇ ಹಣ ಸಂದಾಯ ಆಗತ್ತೆ ನಿಮ್ ಖಾತೆಗೆ. ಹೌದು ಸರ್, ಅದೇ ನಾನು ಜನವರಿಯಲ್ಲಿ ತಗೊಂಡಿದ್ದು, ಅಷ್ಟು ಬಿಟ್ರೆ ತಿರ್ಗಾನ್ ತಗೊಂಡಿಲ್ಲ. ಬರುತ್ತೆ ಅದು, ವರ್ಷದಲ್ಲಿ 3 ಕಂತುಗಳಲ್ಲಿ ಬರುತ್ತೆ ಅದು. ಸರ್, ಅದೇ ನಮ್ಮೂರಲ್ಲೇ ಗ್ರಾಮವನ್ನಾಗಿದೆ, ಅಲ್ಲಿ ಮಾಡಿಸಿದೆ ಸರ್ ಇಲ್ಲೇ ಮೂರ್ಕೆರಲ್ಲಿ. ಸರಿ ಸರಿ, ಒಳ್ಳೇದು ಒಳ್ಳೇದು ಒಳ್ಳೇದು. ಅವರು ದೂರವಾಣಿ ಕರೆಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಪುತ್ರ ಅವರೇ, ಇನ್ನ ಕೊನೆಯ 2 ನಿಮಿಷಗಳು ಮಾತ್ರ ಇದಾವೆ, ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ರೈತ ಬಾಂಧವರಿಗೆ? ಮುಖ್ಯವಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಇದೊಂದು ಭಾರತ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡಿರುವಂತ ರೈತರಿಗೆ ಬಹಳ ಉಪಯೋಗ ಆಗುವಂತ ಒಂದು ಒಳ್ಳೆ ಯೋಜನೆ. ಈ ಯೋಜನೆಯಲ್ಲಿ ಇಲ್ಲಿ ತನಕ ಏನು ಫಲಾನುಭವಿಗಳು ಆರ್ಥಿಕ ನೆರವು ಪಡಿತಾ ಇದ್ರು, ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇಲಾಖೆಯ ಆಶಯ. ಈ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ